ಮತದಾರರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗ ನವೆಂಬರ್ 25ರಂದು ಪ್ರಕಟಿಸಿದೆ. ಅರ್ಹ ಮತದಾರರು ತಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಡಿಸೆಂಬರ್ 10ರ ಒಳಗೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಕರ್ನಾಟಕದ ಜೇನು ಕೃಷಿ ಕುರಿತು ಪ್ರಧಾನಿ ಮೆಚ್ಚುಗೆಗೆ ಜೇನು ಕೃಷಿಕರು ಹರ್ಷ. ಕಾರವಾರದ ಯುದ್ದನೌಕೆ ಸಂಗ್ರಹಾಲಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ತಾಂತ್ರಿಕ ಲೋಪದೋಷ ಶೀಘ್ರ ನಿವಾರಣೆ ಸಚಿವ ಸತೀಶ್ ಜಾರಕಿಹೊಳಿ. ಹಾಗೂ ಲಕ್ನೋದಲ್ಲಿ ನಡೆದ 19ನೇ ರಾಷ್ಟೀಯ ಜಾಂಬೂರಿಯಲ್ಲಿ ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿರ್ತಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದನ್ನು ತಿನ್ನೋದ್ರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಸಮಯ 6:51. ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ಇಂದಿನ ಕೃಷಿ ರಂಗದೊಳಗೆ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಹೋಮಿಯೋ ಕೃಷಿ. ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಬಳಕೆ ಕುರಿತು ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ನವೋನ್ವೇಷಣಾ ಸರಣಿಯಲ್ಲಿ ತೊಗರಿ ಹಾಗೂ ತೆಂಗಿನ ಬೆಳೆಯಲ್ಲಿ ಹೋಮಿಯೋ ಕೃಷಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದ ಹಿರಿಯ ರೈತರಾದ ಭೀಮಪ್ಪ ನಿಂಗಪ್ಪ ಹಾವೇರಿ ಅವರೊಡನೆ ಸಂದರ್ಶನ. ಆನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಿಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಡನೆ ಆತ್ಮೀಯ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ಆನಂತರ ಮಿನಿ ಮಾಹಿತಿ ಮತ್ತು ನಾಗಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಘಂಟಾ ತರಂಗವಾದನ ಕೇಳುವಿರಿ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಮೂಡಿಬರಲಿದೆ. ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35ಕ್ಕೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. CP Grams, centralized public grievance redressal and monitoring system. ये है हर भारतीय नागरिक की शिकायत पर त्वरित त्वरित कार्यवाही की गारंटी का पोर्टल सीपी ग्राम्स एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों के जवाबदेही सुनिश्चित करती है। सीपी ग्राम्स, संवेदनशील, असरदार, जवाबदेह। आज ही लॉगिन करें सीपी ग्राम्स। से ज्यादा लोगों को मुफ्त राशन सुनिश्चित किया। प्रधानमंत्री गरीब कल्याण अन्न योजना, मुफ्त राशन, खुशहाल जीवन। ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ 10-15% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ಸ್ವಚ್ಛ ವಾತಾವರಣ ಇರ್ತದೆ. ಅಲ್ಲಿ ಇಲ್ಲಿ ಎಲ್ಲೋ ಕೆಲವು ಕಡೆ ಮೋಡಗಳು ಕಾಣಿಸಿಕೊಳ್ಳಬಹುದು. ಆದರೆ ಬಹುತೇಕ ಪ್ರಮಾಣದೊಳಗೆ ಒಳ್ಳೆಯ ಪ್ರಸನ್ನದಾಯಕವಾದಂತಹ ವಾತಾವರಣ ಇರ್ತದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಈ ಒಂದು ಮುನ್ಸೂಚನೆಯನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ತೊಗರಿ ಮತ್ತು ತೆಂಗಿನ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ಬಸವನಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದ ಹಿರಿಯ ರೈತರಾದ ಭೀಮಪ್ಪ ನಿಂಗಪ್ಪ ಆವೇರಿ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ. ಮೊದಲಿಗೆ ತೊಗರಿ ಮತ್ತು ತೆಂಗಿನ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ಬಸವನಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದ ಹಿರಿಯ ರೈತರಾದ ಭೀಮಪ್ಪ ನಿಂಗಪ್ಪ ಆವೇರಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣಂತ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ವಿಶೇಷ ಹಿರಿಯ ರೈತರಿದ್ದಾರೆ. ಅವರ ಅನುಭವಗಳು ಬಹುಶಃ ನಮ್ಮೆಲ್ಲರ ಕಣ್ಣು ತೆರೆಸಬಹುದು. ವಿಶೇಷವಾಗಿ ಯುವಕರು ಮತ್ತು ರೈತರು ಇವತ್ತಿನ ದಿವಸ ಏನು ತಾವು ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ, ಅವರಿಂದ ಸಾಕಷ್ಟು ಪಾಠಗಳನ್ನು ಇವತ್ತಿನ ದಿವಸ ಕಲಿಬೇಕಾಗಿದೆ. ಹಿರಿಯ ರೈತರು ಅಂತಂದ್ರೆ ಅವರಿಗೆ 83 ವರ್ಷ ವಯಸ್ಸು. 11 ವಯಸ್ಸಿನಿಂದ ಕೃಷಿ ಶುರು ಮಾಡಿ ಇಲ್ಲಿ ತನಕನೂ ದಣಿವರಿಯದಂಗ ಅವರು ಕೃಷಿ ಕೆಲಸದೊಳಗೆ ತೊಡಗಿಕೊಂಡಿದ್ದಾರೆ. ಸುಮಾರು 70 ವರ್ಷಗಳ ಒಂದು ಅನುಭವ ಅವರಿಗೆ ಕೃಷಿ ಒಳಗೆ ಆಗ್ಯದ ಅನ್ನೋದು ನಿಜವಾಗಿಯೂ ಒಂದು ಅಪರೂಪದ ಒಂದು ಘಟನೆ ನಮ್ಮಲ್ಲಿ ಅಂತ ಹೇಳಿ ಹೇಳಬಹುದು. ಇಂಥ ಒಬ್ಬ ರೈತರು ಭೀಮಪ್ಪ ನಿಂಗಪ್ಪ ಹಾವೇರಿಯವರು, ಬಸವನಬಾಗೇವಾಡಿ ತಾಲೂಕು ಉಕ್ಕಲಿ ಗ್ರಾಮದವರು. ಅವರು ಕೃಷಿ ಒಳಗ ಈ ಕೆಲಸ ಮಾಡುವುದಿಲ್ಲ ಅಂತೇನಿಲ್ಲ, ಸಮಗ್ರವಾಗಿ ಏನು ಕೃಷಿಗೆ ಬೇಕಾದಂತಹ ಉಪಕರಣ ಇರಬಹುದು, ಕೃಷಿ ಕಾರ್ಯಗಳಿರಬಹುದು, ಎಲ್ಲದರೊಳಗೂ ಅವರು ತೊಡಗಿಸಿಕೊಂಡು ಇವತ್ತ ಮಾದರಿಯಾಗಿದ್ದಾರೆ. ಅವರು ಇವತ್ತಿನ ಏನು ಹೋಮಿಯೋ ಕೃಷಿ ಏನು ನಾವು ಮಾಡ್ತಾ ಇದ್ದೀವಿ, ಹೋಮಿಯೋ ಕೃಷಿ ಪ್ರಯೋಗವನ್ನು ಕೂಡ ತಮ್ಮ ಹೊಲದೊಳಗ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಅವರು ಕೃಷಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಭೀಮಪ್ಪ ಹಾವೇರಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಬಹಳ ಖುಷಿ ಆಗುತ್ತದೆ, ತಾವು 11ನೇ ವಯಸ್ಸಿನಿಂದ ಕೃಷಿ ಶುರು ಮಾಡಿದ್ದೀರಿ, ಅಲ್ಲಿಂದ ಇಲ್ಲಿ ತನಕ ನೌಕರಿ ಬಂದ್ರೂ ಸಹಿತ ನೀವು ಹೋಗಲಿಲ್ಲ. ಇದೆಂತ ವಿಚಿತ್ರ ಅಂತ ಅನ್ಬಹುದು, ಯಾಕಂತಂದ್ರ ಬಿಜಾಪುರ ಜಿಲ್ಲೆಯೊಳಗೆ ನಾವು ಹೇಳಬೇಕು ಅಂತಂದ್ರ ನೌಕರಿ ಸಲುವಾಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಒಂದು ನೌಕರಿ ಬಂದ್ರ ನಮ್ಮ ಜೀವನ ಆಯ್ತು ಅಂತ ಹೇಳಿ, ಅಂತ ಸಂದರ್ಭದೊಳಗೆ ನೀವು ಒಕ್ಕಲ್ತನಕ್ಕೆ ಅಂಟಕೊಂಡು ಇಲ್ಲಿ ತನಕ ಅದನ್ನ ಮಾಡ್ಕೋತ ಬಂದಿರಿ, ಮತ್ ಇನ್ನೂ ಅದ್ರೊಳಗೆ ನಿಮಗೆ ಉತ್ಸಾಹ ಇದೆ. ಐದನೇ ಸೈಟ್ ಕಟ್ಟಿದೆ, ಐದನೇ ಒಂದು 6 ತಿಂಗಳು ಒಕ್ಕಲ್ತನ ಮಾಡಿದ್ರು, ಮಾಸ್ತರ್ ಬಂದ್ರು, ಐದನೇ ಬಿಟ್ಟಾನ, ನಾ 6ನೇ ತಗೋತೀವಿ, ಇವ್ನು ಪರೀಕ್ಷೆ ಬೇಡ ಪೇನು ಬೇಡ. ನಾವು ವರ್ಗದ ಮಂತ್ರಿ ಇದ್ದಾರೆ, 5ನೇ ಕಲಿಸ್ತಿದ್ರೆ 6ನೇ ಕಲಿಸ್ತಿದ್ರ, 2 ಸಾಜಿಗೆ ಕೊಟ್ಟಿದ್ರು, ಮಾಸ್ತರ್ ಬರ್ತಿರ, ನಾನೇ ಕೆಲಸ. ಅದು ಅಂಕಿ ಸಂಖ್ಯೆ ಇದೆ, ಬಾಗಿಲೇ 28 ಹೆಂಗ್ ಬರ್ತದ ಲೆಕ್ಕ, ಅವರು ಅಂಕಿ ಸಂಖ್ಯೆ ಹೇಳಿದ್ರ ಬಾಗಿಲೆ 28 ಬರಬೇಕು ಮಾಡೋದು. ಏನ ಒಟ್ಟು ಲೆಕ್ಕ ಮಾಡೋದು ಗಣಿತ, ಅವಾಗಿನ ಈ ಗಣಿತಕ್ಕೂ ನಿಮಗೂ ಬರಂಗಿಲ್ಲ, ಹೇಳಿದ ಗಣಿತ ನಿಮಗೂ ಬರಂಗಿಲ್ಲ. ಒಕ್ಕಲ್ತನಕ್ಕೆ ನೀವು ಅವಾಗೇ ಶುರು ಮಾಡಿಬಿಟ್ರಿ, ನಿಮ್ ತಂದೆಯವರು ಒಕ್ಕಲ್ತನ ಮಾಡ್ತಾರೆ, 30 ವರ್ಷ ಆಗಿತ್ತು. ಮತ್ತೆ ಪೂರಾ ಸಾಲಿ ಕಲೀಲಿಲ್ಲ ನೀವು? ಕಲಿಯ ಬೇಡ, ಸಾಲಿ ಕಲ್ತ ನಮ್ಮ ಒಕ್ಕಲ್ತನ ನಿಂದಿರ್ತದ, ಕಲಿಬೇಡ. ಸಾಲಿ ಕಲ್ತ್ರ ಒಕ್ಕಲ್ತನ ನಿಂದಿರ್ತದ, ನೋಡ್ಬಿಟ್ಟು ಒಕ್ಕಲ್ತನ ಮಾಡ್ತೀವಿ, ಒಕ್ಕಲ್ತನ ಕೇಳ್ಯಾರ. 3 ವರ್ಷ ಹಣ್ಣ ಹಾಕೊಂಡು ಕಲಿ ಹೊಡಿದಿನ, ಎಷ್ಟು 14 ವರ್ಷ ಆಗುತ್ತೆ, 14 ವರ್ಷದಿಂದ ದೋತ್ರ ಉಡ್ಸಲ ಚಾಲು ಮಾಡ್ಯಾರ. ಇಲ್ಲಿತನ ಬೆತ್ತು ಪಡ್ತಾಕೋ ಗ್ಯಾರಂಟಿ ಬೆತ್ತು ಪಡ್ತೆ ಬೇಕಾದ್ ಹೇಳು, ನೀವು ಬಿತ್ತರಕ್ ಒಬ್ರು ಬರ್ತಾನೆ, ಒಂದ್ ಯಾಕೆ ಅಲ್ಲಿ ಬಿತ್ತು ಬೀಜ ಅಂಕರು ಏನು ಹೆಚ್ಚಿಗೆ ಆಗ್ಬಾರ್ದು, ಏನಾದ್ರು ಬಿತ್ತೀನಿ ಎತ್ತುಗಂತ ಬೇಕು, ನಾವು ಬಿತ್ತಿನ ಎತ್ತುಗಳು ಅದಾವ ನಿಮ್ಮಲ್ಲಿ? ಈ ತೆಗೆದೀನಿ ಈಗ ರಾಶಿ ಮಿಷನ್ ಚಾಲು ಮಾಡಿ ತೆಗೆದೀನಿ. ಯಾವಾಗಿಂದ ಶುರು ಮಾಡಿದ್ರೆ ರಾಶಿ? ಒಂದು 13 ವರ್ಷ ಆಯ್ತು ಈಗ. 13 ರಾಶಿ ಮಿಷನ್ ಎತ್ತುಗಳು ಇಲ್ಲ ತಮ್ಮ? ಎತ್ತುಗ ತೆಗೆದೀನಿ. ಮೊದಲ ಎಷ್ಟು ಎತ್ತುಗಳಿದ್ದು? ಎತ್ತುಗಳು 4 ಎತ್ತಿದ್ದು, ನಾಲ್ಕೆತ್ತಿ ಹೋಗ್ತಾರ. ಯಾವತ್ತು ಜೋಡ್ ಕುಂಟ್ಯಾಕೆ ಹೊಡುದು, ಜೋಡ್ ಗಾಡಿ ಕಟ್ಟೆ ಹೊಡುದು, ಜೋಡ್ ಕುರಿಯಾಕೆ ಬಿತ್ತು ಅಂತ ತೆಲಿಮಟ್ಟ ಎತ್ತುಕೊಡ್ರಿ, ಯಾವನು ಕೈ ಹಿಡಿದ್ರ ಎತ್ತುಗ ಪುರ್ತಾಗ ಅಂತ ತಮ್ಮ ಕೊತ್ತೆ ಬಂದಿನ. ಏನು ಭಾಗವಹಿಸಬೇಕು, ನನ್ನ ಬಲ್ಲೇ ಬರ್ತಾಗ ಹಿಡು ಕೊರವರ ಹಗ್ಗ ಕಣ್ಣಿ ಬೇಕಾದ್ರೆ ಏನ್ ತಪ್ಪಿದ್ರ ಏನ್ ಬೇಕಾದಿದ್ರು ನಮಗೆ ಮುತ್ತಕರಿ ಅತ್ತೆ ಬರ್ತಾರ. ಈ ಮನ್ಯಾಗ 4 ಮನೆಗಳ ತಯಾರು ಮಾಡಿನ ಬೆಳತಿ, ಬಂದ್ ಬಂದ್ ನೋಡಕಾರ ಗಿಡ ನಾನೇ ತಯಾರು ಮಾಡಿ, ಕಷಿನೂ ಮಾಡ್ತೀನಿ ಹಂಗೆ, ಒಮ್ಮೆ ತೋರ್ಸ್ಬಿಟ್ರೆ ಮುಗ್ದೈತೆ ತಿಳಿ, ಯಾರ ಕೈ ಸೋಳಿಸ್ಕೊಳ್ಳೋದಿಲ್ಲ. ನೀವು ಬೇಕಾದ ಹೇಳಿ ಒಂದೇ ತೋರ್ಸ್ಬಿಡ್ರಿ, ಅದು ಮಾಡಿಕೊಂಡು ಪ್ರಾಣಿ ಕೊಡ್ತೀನ, ಅದು ಮಾಡಿ ತೀರ್ತೀನ. ಯಾರ ಕೈ ನೀವು ಹೇಳ್ತಿರಲಿಲ್ಲ, ನೀವು ಮಾಡಿದ್ರೆ ನೋಡಿ ನಾ ಮಾಡವ ಅಟ್ಟೆ ತಿಳಿಯಾಗ್ರಿ. ಅಂದ್ರೆ ಒಕ್ಕಲ್ತನಕ್ಕೆ ಏನು ಬೇಕಾಗ್ತಾವ? ಹಗ್ಗ ಕಣ್ಣಿ ಬರ್ಕೋಲ ಉಡ್ಚಿಯಲ್ಲ, ಏನ್ ಬೇಕಾದ ಹೇಳ್ರಿ, ಗೋಣಿ ತಟ್ಟು ನೈತೀನಿ, ಗುಡಾರ್ ನೈತೀನಿ, ಜಮಖಾನ್ ನೈತೀನಿ, ಸಾಮಾನ್ಯ ಒಟ್ಟು ಮಾಡ್ತೀನಿ, ಇದು ಮಾಡ ನನಗಿಲ್ಲ. ಮತ್ತ ಊಟ ಬೇಕಾದ್ರೆ ದಿನ ಮುಂಜಾದ ಊಟ ಚಾ ಕುಡಿಯಂಗಿಲ್ಲ, ಹಿಂಗ ತೋಡ ತಿನ್ನಂಗಿಲ್ಲ, ಉಪ್ಪಿಟ್ಟು ತಿನ್ನೋದಿಲ್ಲ, ದಿನ ಮುಂಜಾದ ಇದಕ್ಕೆ ಜಾಕಾಯ್ತು ಊಟ ಬೇಕು, 3 ಹೊತ್ತು ಊಟ ಮಾಡ್ತೀನಿ ಸರಿಯಾಗಿ. ಇದಾಗ ಮುಂಜಾನೆ ಗವೇಕ್ ಹೋದ್ರೆ ನೆಸಕನ ನಾವು ಗವೇಕ್ ಹೋಗಿ 3ಕ್ಕೆ ಹೋಗಿದ್ದೆ ಹೊಲಕ್ಕೆ, 3ಕ್ಕೆ ಹೋದ್ನಪ್ಪ 7ಕ್ಕೆ ಮನೆಗೆ ಬರ್ತಿದ್ದೆ, 5 ಎಕರೆ ಹೊರ ಹುಡ್ತಿದ್ದೆ. ಯಾವನು ನಾವು ಗಳಕ್ ಹೋಗ ಯಾರು ಒಬ್ರು ನೋಡಿಲ್ಲ ನನಗೆ, ಇನ್ನಾದ್ರು ಈಗಾದ್ರೂ ನಾ 3ಕ್ಕೆ ಹೇಳ್ತೀನಿ, 3ಕ್ಕೆ ಹೇಳ್ತಾರೆ ದಗದ ಮಾಡ್ಕೋತೀನಿ. 83 ವಯಸ್ಸು ನಿಮ್ಗೆ? 83 ಸೀದಾ ನಡೀತೀರಿ, ಕಣ್ಣು ಚಲೋ ಕಾಣಿಸ್ತಾವ, ಕಿವಿ ಚಲೋ ಕಾಣಿಸ್ತಾವ, ಕಿವಿ ಸ್ವಲ್ಪ ಇದು ಒಂದ್ಯಾರ ಮಂದಾಗ್ಯದ ಚಲೋ ಮಂದ ಹೇಳ್ತಿರಲ್ಲ, ಚಶ್ಮಾ ಇರ್ಲಾರ್ದೆ ಓದ್ತಿರಿ? ಓದ್ತೀನಿ, ಚಶ್ಮಾ ಇಲ್ಲದೆ ಓದ್ತೀನಿ, ಬೇಕಂತ ದೂರ ಇಲ್ಲ ಸರ್, ಒಟ್ಟು ಕಾಣ್ತಿರ್ಲಿಲ್ಲ, ಚಶ್ಮಾ ಇಲ್ಲ ಒಟ್ಟು. ಮಂದಿ ತುಜಿ ಪಡಿಸೋಡಂದ್ರು, ತುಜಿ ಪಡಿಸಿ 10 ರೂಪಾಯಿ ತುಜಿ ಕಟ್ಟಿದ್ರು, ನಾನು 100 ಪೋಣಿಸ್ಕೊಂಡೆ, 100 ಕೊಡಿಸಂದ್ರು, ಹಿಂಗ ಕಡಾಕಿ ಮಾಡ್ಬೇಕದು ಹುಡುಕಾಡಬಾರ್ದು, 25 ಮಾಡಿ ಸಾಕಂದ್ರು, 200 ರೂಪಾಯಿ ಕೊಟ್ಟು ಕೊಟ್ಟು ಸಾಕು, ಪೋಣಿಸ್ಬಿಟ್ಟು ಸಾಕಂದ್ರು. ಅದ್ಭುತ ಮಾಡ್ತೀನಿ. ಮತ್ ಈ ಮೊಬೈಲ್ ದಾಗ ಸಾಮಾನು ಕಳಿಸ್ತೀನಿ, ಫೋಟೋ ಬಿಡ್ತೀನಿ, ಸರ್ವೆ ಮಾಡ್ತೀನಿ. ಅದಕ್ಕೆ ಬೆಳೆ ಸಮೀಕ್ಷೆ ಮಾಡಿರಿ ನೀವು ಇದ್ರೊಳಗೆ ಮಾಡಿರಿ, ಮೊಬೈಲ್ ಸಹಿತ ನಿಮಗೆ ಅಗ್ದಿ ಪರಿಚಯ ಆಗಿದೆ. ಹೆಂಗ ಅನಸ್ತದ ಮೊಬೈಲ್ ಉಪಯೋಗ ಮಾಡೋದ್ರಿಂದ? ಏನ್ ಅನಸ್ತದ? ಬಹಳ ಉಪಯೋಗ, ಬಹಳ ಉಪಯೋಗ ಅದ, ಬರೋಬ್ಬರಿ ಉಪಯೋಗ ಮಾಡ್ಕೊಳ್ಬೇಕು, ಕೆಟ್ಟದಕ್ಕೂ ಅದ ಚಲೋದಕ್ಕೂ, ಮತ್ತ ಚಲೋದಕ್ಕೂ ಉಪಯೋಗ ಮಾಡ್ಕೊಳ್ಬೇಕು. ಚಲೋದಕ್ಕೆ ಉಪಯೋಗ ಮಾಡ್ತೀನಿ, ಕೆಟ್ಟ ಉಪಯೋಗ ಮಾಡಿಲ್ಲ, ಚಲೋದಕ್ಕೆ ಉಪಯೋಗ ಮಾಡ್ತೀನಿ. ಹೊರ ಸರ್ವೆ ಮಾಡೋದು, ಸುಮ್ಮನೆ ಬಂದಿತ್ತು ಸಾಮಾನು ಪಾನ್ ಬಿಡುದ್ರೆ ದೌರ ನೋಡಿದೆ, ಚಿತ್ರ ನೋಡಿದೆ, ಅದು ನೋಡಂಗಿಲ್ಲ, ಸುಮ್ಮ ವಾರ್ತೆ ಕೇಳುದು, ನಾನು ಇಟ್ಟು ಸಾಮಾನು ಒಕ್ಕತ್ತಾನ ಸಾಮಾನು ಯಾರಿಗೋದು ಬೆತ್ತದು ಹೆಂಗದ ಎಲ್ಲ ಒಟ್ಟು ಕೇಳ್ತಿರ, ಒಟ್ಟು ಮಾಹಿತಿ ಬರ್ತದ, ಎಲ್ಲಾ ಮಾಹಿತಿ, ಎಲ್ಲಾ ಮಾಹಿತಿ ಬರ್ತದೆ. ನೀವ್ ಹೆಂಗ್ ಮಾಡ್ತೀರಾ? ಅದು ಕೆಲವೊಮ್ಮೆ ಇಂಗ್ಲಿಷ್ ನೊಳಗೆ ಹೇಳ್ತದ, ಕೆಲವೊಮ್ಮೆ ಹಿಂದಿ, ಕನ್ನಡದೊಳಗೂ ಇಂಗ್ಲಿಷ್ ಬರಂಗಿಲ್ಲ, ಮತ್ತೆ ಕನ್ನಡದಾಗ ಮಾಡಿದ್ವಿ, ಒಟ್ಟು ಕನ್ನಡ ಮಾಡ್ಕೊಂಡಿನ. ಅಡ್ಡಿಲ್ಲ ಅಂದ್ರ ಮೊಬೈಲ್ ಸಹಿತ ನಮ್ಮ ರೈತರು ಉಪಯೋಗ ಮಾಡಿ ತಮ್ಮ ಒಂದು ಏನು ಕೃಷಿ ಕೆಲಸಗಳಿಗೆ ಅನುಕೂಲ ಮಾಡಿಕೊಳ್ಳಬಹುದು. ಸರ್ವೆ ಆಫೀಸರ್ ಬರ್ತಾರ, ಯಾರು ಕಲ್ಚರ್ ಅಂತ ಕೇಳ್ತಾರ, ಕಲ್ಚರ್ ಅಂತ ಹೇಳ್ಕೊಂಬಿಡಿ. ಸರ್ವೆ ಆಫೀಸರ್ ನಾಲ್ಕು ಮಂದಿ ಅದಾರ ಇದ್ರ ಪೋಟ್ ಕೊಟ್ಟಾರ, ಅವ್ರ ಏನ್ ಬೇಕು ನಾವು ಕರ್ಸ್ತಾರ, ಮೇಡಮ್ಗಳು ಕರ್ಸ್ತಾರ, ಅಧ್ಯಕ್ಷರು ಕರ್ಸ್ತಾರ. ಈಗ ನಿಮಗ ಕೃಷಿ ಕಾಲೇಜ್ ಒಳಗು ನೌಕರಿ ಬಂದಿತ್ತು ಅಂತ ಹೇಳಿದ್ರಿ ಮಾತಾಡುವಾಗ, ಮತ್ತೆ ಯಾಕೆ ಮಾಡ್ಲಿಲ್ಲ? ಮದಿನ ಬಾಬಾ ಬಿಡಿಸಿದ್ರಲ್ಲಿ ಬಾಬಾ ರೊಕ್ಕ ತಂದಿರ್ತೈತೆ ಬಿಡಿಸಿರು ಹೋಗಿದ್ದಾರೆ ಅಲ್ಲಿಂದ. ಈಗ ಇಪ್ಪತ್ತೈದು ವರ್ಷದಿಂದ ಡೈಮಂಡ್ ಕೆಲಸ ಬಂದಿತ್ರಿ, ಅದು ನಮ್ಮನೆ ಹೆಣ್ಮಕ್ಳು ಬಾಣೆ ತಂದು ಬತ್ತು ನೀವು ಹೋಗ್ಬೇಡ, ಬರೀ 900 ರೂಪಾಯಿ ಡೈಮಂಡ್ ಕೆಲಸಕ್ಕೆ. ಈಗ 120,000 ರೂಪಾಯಿ ನಾವು ಒಬ್ಬ ಪೂಜಾರಿ ಕೊಟ್ಟು ಬಂದಿದ್ದಾರೆ, ಹತ್ತಿಂಗ್ಳು ಮಾಡಿ ಪೂಜಾರಿ ಕೊಟ್ಟು ಬಂದಿರ. ನಮ್ಮ ಕೈಯಾಗ ಉಣುತ್ತಿಲ್ಲ, ಇದು ದುಡಿದ್ರೆ ಮತ್ತೆ ಇನ್ನೇನ್ ಮಾಡ್ಬೇಕ್ರಿ? ಈಗೇನ್ ಅನಿಸ್ತದ, ನೌಕರಿ ಮಾಡಿದ್ರೆ ಚಲೋ ಇತ್ತು, ಏನೋ ಒಕ್ಕಲ್ತನ ಮಾಡಿದ್ದೆ ಬರೋಬರಿ ಅಂತ ಇದೇ ಬರೋ, ಇದು ಶರೀರ ಚಲೋ ಇರ್ತಾರೆ, ನೌಕರಿ ಮಾಡಿ ಶರೀರ ಚಲೋ ಇರೋದ್ರ. ನೌಕರಿ ಮತ್ತೆ ಮಾಡ್ಬೇಕಲ್ಲ, ನೌಕರಿ ಮಾಡೋರು ಹೆಂಗ ಮತ್ತೆ ಅವ್ರ ಹೆಂಗ ಮಣಿ ಬರೋ ಚಟಿಕ ಬರ್ತೀರಿ? ನೀವು ಹೆಂಗ ದಿನಚರಿ ಇಟ್ಕೊಂಡಿರಿ ಅದೇ ರೀತಿ ದಿನಚರಿ ಇಟ್ಕೋಬೇಕಲ್ಲ. ಈಗ ನಿಮ್ ಸುತ್ತಮುತ್ತಲ ನಿಮ್ ಊರೊಳಗಿನ ರೈತರು ನಿಮ್ಮನ್ನ ನೋಡಿ ಏನಂತಾರ, ಇಷ್ಟೆಲ್ಲ ನಿಮ್ಮ ಆರೋಗ್ಯ ಚಲೋ ಅದ, ನೀವೆಲ್ಲ ಒಕ್ಕಲ್ತನ ಮಾಡ್ತಾ ಇದ್ದೀರಿ, ನಿಮ್ಮನ್ನು ನೋಡಿ ಕಲಿಬೇಕಲ್ಲ? ಕಲಿತಾರೆ, ನಮ್ಮ ಮಗ ಕಲ್ತಾ ಇರೋದು. ಮತ್ತೆ 22 ವರ್ಷದ ಕಾರ್ ಮುರಿದ ನಂದು, ಗಾಡಿ ಗಾಡಿ 13 ತಿಂಗಳು ಮನೆಗೆ ಹಾಕ್ಯಾರ. ಇಲ್ಲಿ ನಾನು ಕಾಜ್ ಬ್ಯಾನಿಲ್ಲ, ಮತ್ತೆ ಹುಟ್ಟಿದ ನನಗೇನು ಕಂಡು ಬಂದಿಲ್ಲ, ಜಡ್ ಬಂದಿಲ್ಲ, ಉರಿ ಬಂದಿಲ್ಲ, ಬೈಡ್ ಕಡಿತಿಲ್ಲ, ಇಲ್ಲಿ ತನ ಏನೇನು ಬಂದಿರ. 83 ವರ್ಷ ಆಯ್ತು, ನಮ್ಮ ಮಂದಿ ದವಾಖಾನೆ ಉರುಗಿ ತಗೊಂಡಿಲ್ಲ. ಅದು ಒಂದು ನಮ್ಮ ದೇವ್ರ ಆಶೀರ್ವಾದ ರೀ. ಅಲ್ಲಿ ಬ್ಯಾನಿಲ್ಲ, ಕೆಮ್ಮುದಿಲ್ಲ, ಸೀನಿಲ್ಲ, ಸುಂಬಿಲ್ಲ, ಉಗುಳುದಿಲ್ಲ, ಏನೇನು ರಹಸ್ಯ. ಈಗ ಕೋವಿಡ್ ಬಂದ್ ಹೋಯ್ತಲ್ಲ, ಅವಾಗೇನ ನಿಮಗೆ ನಮ್ಮನೆ ಇಬ್ಬರು ಬಂದ್ರೆ ನನಗೇನು ಬಂದಿಲ್ಲ, ನಮ್ಮ ಮಂದಿ ಮೂಗು ಕಟ್ಟಿಲ್ಲ, ಏನು ಮಾಡಿಲ್ಲ, ಸುಡುಗಾಡ್ ನೀರು ಕುಡ್ತೇನೆ, ಹೊಲ್ದ ಮೈ ನೀರು ಕುಡ್ತೀನಿ, ಮೈ ನೀರು ನಟಿಸ್ತಿರೋ ಯಾವ್ದಲ್ಲ ಬರೋಬ್ರಿ, ಈ ಪೆಟ್ರೋಲ್ ನೀರು ಕುಡಿದ್ರೆ ಉಪಯೋಗ ಅಲ್ಲದು, ಅದ್ರಲ್ಲಿ ಏನು ತಕ್ಕಾತಿರಂಗಿಲ್ಲ. ನೈಸರ್ಗಿಕವಾಗಿ ಏನು ಸಿಗ್ತದ ಅದೇ ನೀರನ್ನ ನೀವು ಬಳಸಿದ್ರಿ? ಭೂಮಿಯ ನೀರು ನಿತ್ತಾನೆ ಕುಡಿದೀನಿ ಈಗಾದ್ರೂ. ಈಗ ಒಕ್ಕಲ್ತನ ಅವಾಗಿಂದ ಏನು ಶುರು ಮಾಡಿದ್ರಿ, ಸುಮಾರು ಜಮಾನೇ ಆಗಿಬಿಡ್ತಿ ಈಗ, ಅವಾಗಿಂದ ಈಗಿಂದಕ್ಕೆ ಏನು ವ್ಯತ್ಯಾಸ? ನಾನು ಇರೋದು 2 ಎಕರೆ ಜಮೀನಿ, 2 ಎಕರೆ ಜಮೀನಾಗ ನಾವು 4 ಮಂದಿ ಆಡ್ತಾ ಬರೋ, 4 ಮಂದಿ ನನಗೊಬ್ಬ ಹೊರಗೆ ಹಾಕಿದ್ರು, 3 ಮಂದಿ ಕೂಡಿದ್ರು, ಒಂದು ದುಡ್ಡು ಸಚಿಲ್ ಮಾಲಿತ್ತು, 4 ಎತ್ತು ಇದ್ದು ನನಗೊಬ್ಬ ಹೊರಗೆ ಹಾಕಿದ್ರು. ಬರಾಟ್ರ ಮ್ಯಾಗ ಬ್ಯಾರೆ ಅದಿಂದ ನನ್ನ ಮಗದ ಒಂದು ಲಗ್ನ, ಒಂದು ಆಗಿನ ಕಾಲದಾಗ 25,000 ರೂಪಾಯಿ ಕೊಟ್ಟು ಲಗ್ನ ಮಾಡಿದೆ, ಅದಕ್ಕೆ ಒಂದು ಜಾಗ ಇಸ್ಕೊಟ್ಟಿನಿ, ಮತ್ತೊಂದು 20,000 ಕೊಟ್ಟು ಮನೆ ಕಟ್ಕೊಂಡಿನಿ, ಮತ್ತೊಂದು 3 ಪ್ಲಾಟ್ ಜಾಗ ತಗೊಂಡಿನಿ, ಅದು 50 ಲಕ್ಷ ಕೊಟ್ಟು ಮತ್ತೆ ಮನಿ ಹಾಕ್ಸಿನಿ, ಮತ್ತೆ ಇವ್ರದ್ದು ನಾನು ಡೇಟ್ ಮಾಡಕ್ ಮತ್ತೆ 2 ಮಕ್ಕಳ ಲಗ್ನ, ಒಬ್ಬ ಮೊಮ್ಮಗ ಸಾರಿ ಕಲ್ಸಿನಿ, ನಾನು ಎಷ್ಟು ಮಾಡಿದೀನಿ ಅದಾಗ. ಅಲ್ಲ 2 ಎಕರೆ ಜಮೀನ್ ಮೇಲೆ, 2 ಎಕರೆ 2 ಎಕರೆ ಜಮೀನ್ ಮೇಲೆ ಏನೇನು ಬೆಳೆದ್ರಿ ನೀವು ಇಷ್ಟೆಲ್ಲ ಮಾಡೋದಕ್ಕೆ? ಒಂದ್ ವರ್ಷ ತೊಗರಿ ಹಾಕೋದು, ಒಂದ್ ವರ್ಷ ಗೋಧಿ ಹಾಕೋದು, ಒಂದ್ ಕಡ್ಲಿ ಹಾಕೋದು, ಮಂದಿ ವರ ಮಾಡ್ತಿದ್ದೆ, ಮಂದಿ ವರ ಮಾಡ್ತಾ ಮಂದಿ ವರ ಲಾವಣಿ ಮಾಡ್ತಿದ್ದೆ. 30-35 ಎಕರೆ ತರ ಮಾಡ್ತಿದ್ದೆ, ಅವ್ರ 2 ಪಾರ ನನಗೊಂದು ಪಾರ, 30 ಚೀಲ ಆದ್ರೆ 20 ಚೀಲ ಅವ್ರಿಗೆ 10 ಚೀಲ ನನಗೆ ಮಾಡ್ಬೇಕು, ಮುಖ್ಯ ಪಾಲ ಮಾಡ್ತಿದ್ದಾರೆ. ನೀವು ಒಬ್ಬರೇ ಮಾಡ್ತಾ ಇದ್ರಿ? ಒಬ್ಬರೇ ಮಾಡ್ತೀವಿ. ನಿಮ್ಮ ಮನೆಯವರು ನಿಮಗೆ ಸಹಾಯ ಮಾಡ್ತಾರೆ? ಮನೆಯವ್ರು ಏನ್ ಮಾಡ್ತಾರೆ, ಅವ್ರು ಬರೀ ಅಕ್ಕಡಿ ಹಾಕ್ರೆ ಬಂದ ಕಸ ಆಡ್ಸಿದ್ದೆ ಮಾಡೋರು, ನನ್ನ ಮಕ್ಕಳು ಒಟ್ಟು ಹರಗುದು ಬಿತ್ತದು ಬೀಜ ಕೋದು ಪೋದು ನಾನೇ ಮಾಡವ್ರಿ. ನೀವೇ ಮಾಡ? ನಾವೇ ಮಾಡವ. ಮಕ್ಕ ಸಣ್ಣದ ಅವ್ರ ಕೂಡ ಗದ್ದಿ ಕಡಗುತ್ತೆ, ಮತ್ತೆ ಇಬ್ಬರು ಲಗ್ನ, ಮತ್ತೆ ಮುಹೂರ್ತ, ಒಟ್ಟು ನಾನು ಕೈ ಮೇಲೆ ಮತ್ತೆ ಇವ್ರದ್ದು 2 ಎಕರೆ ಬರ ನಂದು. ಮೊದ್ಲೆಲ್ಲ ತಿಪ್ಪಿ ಗೊಬ್ಬರ ಅವು ಎಲ್ಲ ಮಾಡ್ತಾ ಇದ್ದೆ, ವರ್ಷ ಒಂದು 10-12 ಗಾಡಿ ಗೊಬ್ಬರ ಹಾಕಿದ್ದು, ಎತ್ತ ನಾವು 5 ಹಾಕೋದು ದಿವಸ, ಈ ವರ್ಷ ಹಾಕಿದ್ರೆ 3 ವರ್ಷದಲ್ಲಿ ಹಾಕೋದಿಲ್ಲ, ಮತ್ತೊಂದು ಜಾಗಕ್ಕೆ ಹಾಕೋದು, ಮತ್ತೊಂದಷ್ಟು ಮತ್ತೊಂದು ಜಾಗಕ್ಕೆ ಹಾಕೋದು, ಮಾಡ್ಕೋತ ಪೂರ ಮಾಡ್ಕೊಂಡಿಲ್ಲ. ಮತ್ತೆ ಈಗ ರಸಗೊಬ್ಬರ ಅದೆಲ್ಲ ಹಾಕಕ್ ಯಾವಾಗ ಶುರು ಮಾಡಿದ್ರಿ? ಮಾಡಿದ್ರೆ ಇಲ್ಲ, ಈಗ ಒಕ್ಕದ ವಾದ್ಯ ಮಾಡ ಚಾರು ಮಾಡಿ, ಒಕ್ಕತನ ವಾದ್ಯದಿಂದ ತಿಪ್ಪಿ ಗೊಬ್ಬರ ಸಿಗ್ಲಿಲ್ಲ, ಅದೀಗ ಹಾಕಿ. ಯಾವಾಗಿಂದ ಅದು? ಈಗ ಒಂದು 6 ವರ್ಷ ಆಯ್ತು, 5 ವರ್ಷ ಬಿಟ್ಟಿನಿ. ಈಗ ಸರ್ಕಾರ ಗೊಬ್ಬರ ಭೂಮಿ ಕೆಡ್ತದೆ, ಅದೇ ಬರ್ತದೆ. ಈಗ ಬರೀ ವರ್ಷ ಕರ್ಗಾಯಿ ಮಾಡುದು, ಈ ವರ್ಷ ಕಡ್ಲಿ ಹಾಕಿದ್ರು ಮುಂದಿನ ಗೋಧಿ ಹಾಕೋದು, ಮುಂದೆ ಗೋಧಿ ಹಾಕಿದ್ರು ಮುಂದೆ ಕುಸುಬಿ ಹಾಕೋದು, ಕುಸುಬಿ ಹಾಕಿದ್ರೆ ತೊಗರಿ ಹಾಕೋದು, ಕರ್ಗಾಯಿ ಮಾಡುದು, ಅದು ರೊಟ್ರು ಹೊಡೋದು, ಅದನ್ನ ಬುಕ್ಣಿ ಮುಚ್ಚದು, ಒಂದಾಗ ಬಿಡಿಸಿ ಆರ್ಸಂಗಿಲ್ಲ, ಮುಚ್ಚದು. ಇವತ್ತು ಗೋಧಿ ಕೊಯ್ಲಿ ಮುಚ್ಚದು, ಎಲ್ಲ ಮುಚ್ಚಿಬಿಡುದು, ಮುಚ್ಚ ಗೊಬ್ಬರ ಮಾಡುದು, ಹಂಗೆ ಮಾಡಕತ್ತೀರಿ? ಹಂಗೆ ಮಾಡ್ಲತ್ತೀನಿ. ಅದು ಆರ್ಸ ತೆಗಿಯಂಗಿಲ್ಲ, ಮೊದಲ ಅವ್ರು ರೊಟ್ರು ಹೊಡೆದು ಕಸ ಬಿಡುದು, ಅಲ್ಲಿಂದ ನೆಗಿಲ್ ಹೊಡೆದ್ಬಿಡ್ತು, 2 ಪಾಯಿ ನೆಗಿಲ್ ಹೊಡೆದು ಮುಚ್ಚಿಬಿಡ್ತಾನೆ, ಎಲ್ಲ ಮ್ಯಾಕ್ ಹರ ಸ್ವಲ್ಪ ಸಾಪ್ ಮಾಡುದು, ಬಿತ್ತು ಬಿಡುದು, ಅದ್ರಿಂದ ಹೊರಸ ಕೊತ್ತೆ ಗೊಬ್ಬರ ಆಗಿಬಿಡ್ತದೆ, ಅದರಿಂದ ಲಾಭ ಹೊರತಾನೆ. ಅಡ್ಡಿಲ್ಲ, ಈಗ ಮೊದ್ಲೇನು ಈ ತರ ನೀವು ಮಾಡ್ತಾ ಇದ್ರಿ ಒಕ್ಕಲ್ತನ, ತೊಗರಿ ಆಗ್ಲಿ ಗೋಧಿ ಆಗ್ಲಿ, 1 ಎಕರೆಕ್ ಎಷ್ಟು ಇಳುವರಿ ನೀವು ತಗೊಂಡಿರಿ? ತೊಗರಿ ಎಕರೆ ನೋಡ್ರಿ 8 ಗಂಟೆ ಹೊತ್ತನ ಆಗ್ತದ ನೋಡ್ರಿ, ತೊಗರಿ ಎಂಟು ಕ್ವಿಂಟಲ್ ಹಾಕದ್ ಅಜ್ವಾನ ಅದ ಐದು ಕ್ವಿಂಟಲ್ ಆರು ಕ್ವಿಂಟಲ್ ಅಜ್ವಾನ ಹಾಕದ್ ಜ್ವಾಳ ಹಾಕದ ಹತ್ತು ಹನ್ನೆರಡು ಕ್ವಿಂಟಲ್ ಜ್ವಾಳ ಹಾಕದ್ ಗೋಧಿ ಎಂಟು ಕ್ವಿಂಟಲ್ ಹಾಕದ್ ಒಂದ್ ಎಕರೆ ಚಲೋ ಬೆಳವಣಿಗೆ ತಗೊಂಡಿದ್ದೀನಿ ತಗೊಂಡಿರ್ತೀನಿ ಅಂದ್ರೆ ನೀವು ಒಕ್ಕಲ್ತನ ಏನ್ ಮಾಡಿದ್ರಿ ನಿಮಗೂ ನೀವು ಲಾಭ ಮಾಡ್ಕೊಂಡ್ರಿ ಯಾರು ನಿಮ್ ಮೇಲೆ ವಿಶ್ವಾಸ ಇಟ್ಟಿದ್ರು ಅವರಿಗೂ ಲಾಭ ಮಾಡ್ಕೊಡ್ತೇನೆ ವರ್ಷ ಬಿತ್ತು ನಾನು ಕೂಡ ಕೊಡ್ಬೇಕು ಮುಯ್ಯ ನಾ ಕೊಡ್ತೀನಿ ನೀನು ಕೂಡ ಕೊಡ್ತೀನಿ ಮುಯ್ಯ ಮಂದಿ ನೀವು ಕೂಡ ಗಡಿಯಕ್ ಬರ್ತೀನ ನಾ ನೀ ಬಿತ್ತಿರೋ ನಾ ಹರಗ್ತೀನಿ ಮುಂದೆ ಕೊಡ್ತೀನಪ್ಪ ಸಾಹೇಬ್ ಕೂಡ ಇಲ್ಲ ಈ ವರ್ಷ ಬಿಡು ಮುಂದೆ ನಾ ಕೊಡ್ತೀನಿ ಹಿಂಗ ಪ್ರತಿಯೊಬ್ರು ನನಗೆ ಕೂಡ ಬೆನ್ನೆ ಹತ್ತಾರು ಒಗ್ಗತ್ತಾನ ಕೂಡ ಶಾಣೆ ತಂದೆ ನೀನು ಕೂಡ ಕೊಡ್ತೀನಿ ನಿಮ್ಗೂ ತಿಳಿ ಕರ್ತಾಕಲ್ಲ ನೀನು ಕೂಡ ಕೊಡ್ತೀನಿ ಅವರು ಈಗ ಒಂದು ಹತ್ತೆರಡು ವರ್ಷ ಒಕ್ಕತ್ತ ತೆಗೆದೀನಿ ಈಗಲ್ಲ ಈಗ ಮಂದಿ ಈಗ ಒಕ್ಕತ್ತಾನ ಒಂದು ಹತ್ತು ವರ್ಷ ಮುಯ್ಯ ಕುಡಿ ಒಬ್ಬರು ಕೂಡ ಇಬ್ರು ಕೊಡಿ ಅವ ನಾವು ಬಿತ್ತರ ಹಿಂದೆ ಬರ್ಸಾರ ಬರ ಎಟ್ಗ ಈಗ ಯಾರು ಬಿತ್ತಾರ ಎತ್ತು ಎದ್ದು ಬಿತ್ತಂಗಿಲ್ಲ ಕುರ್ಗಿಲೆ ಬಿತ್ತಾರ ಅದನ್ನು ಕೊಡ್ತೀರ ಬರೀ ಈಗ ಮಂದಿ ಒಕ್ಕತ್ತಾನ ಮಾಹಿತಿ ಇಲ್ಲ ಸುಮ್ಮನೆ ಮಿಷನ್ ಮ್ಯಾಗ ಬಿತ್ತದು ಆ ಬೀಜ ಎಟ್ಟು ಬೀಳ್ತಬೇಕು ಬೀಜ ಆರು ಬಿಟ್ಟ ಮ್ಯಾಗ ಬೀಜ ಬೀಳ್ಬೇಕು ಗುಂಪು ಬಿದ್ರು ನಾಟಂಗಿಲ್ಲ ಮ್ಯಾಗ ಬಿದ್ರು ನಾಟಂಗಿಲ್ಲ ಅದು ಭೂಮಿ ಹೂವು ಆರು ಬಿಟ್ಟದ ಮ್ಯಾಗ ಅದ್ರಿ ಆರು ಬಿಟ್ಟ ಮ್ಯಾಗ ಬೀಜ ಬೀಳ್ಬೇಕು ಅದೆಲ್ಲ ನಿಮ್ಮ ತಂದೆಯವ್ರು ಕಲಿಸಿದ್ದೇನೆ ಬಾಬಾರು ಈಗ ಏನು ಕೃಷಿ ವಿಜ್ಞಾನಿಗಳು ಅಧಿಕಾರಿಗಳು ಅವರು ನಿಮ್ಮ ಹೊಲಕ್ಕೆ ಭೇಟಿ ಕೊಟ್ಟು ನೀವು ಮಾಡ್ತಾ ಇರುವಂತದನ್ನ ಕೇಳಿ ನಿಮ್ಮಿಂದ ಅವರು ತಿಳ್ಕೊಂಡು ಅವರಿಂದ ನೀವು ತಿಳ್ಕೊಂಡು ಹಿಂಗೆ ಏನಾದ್ರೂ ಸಂಪರ್ಕದ ಸಿಕ್ಕಿಸಿದ್ರೆ ಯಾರು ಸಂಪರ್ಕ ಮಾಡಿಲ್ಲ ಯಾರು ಮಾಡಿಲ್ಲ ಒಮ್ಮೆ ಬಂದಿದ್ರು ಉಕ್ಕಲಿ ಬಂದಿದ್ರು ಅದನ್ನ ಕಸಿ ಮಾಡೋದಿತ್ತ ಕಸಿ ಮಾಡಿ ತೋರಿಸಿದ್ರೆ ಯಾರು ಮಾಡ್ತಾರ ಮಾಡಿದ್ರು ಐದು ಮಂದಿ ಹಚ್ಚಿದ್ರು ಐದು ಮಂದಿ ಮಾಡ್ಕೊಂಡ್ರೆ ನನ್ನ ಮುಂದೆ ಫಸ್ಟ್ ಆಯ್ತು ನಾ ಮಾಡಿಬಿಟ್ಟದ ಉಕ್ಕಲಿಗೆ ಬಂದಿರೋರು ಒಂದ್ ಏಳೆಂಟು ಮಂದಿ ಬಂದಿರೋರು ಎಂಟನೇ ಬಂದಿರೋರು ಮಾಡಿದ್ರೆ ಯಾರು ಬರ್ತಾರ ಕೈ ಎತ್ತ ಯಾರು ಮಾಡ್ತೀನಿ ನಾವು ಆರು ಮಂದಿ ಎದ್ದವ್ರಿ ಆರು ಮಂದಿಯಾಗ ಹೊಸ ಮಂದಿ ಕೊಟ್ಟರದ ಆರು ಮಂದಿ ಕಟ್ಟ ಫಸ್ಟ್ ಮಾಡಿಬಿಟ್ಟೆ ಎಲ್ಲ ಸೀರೆ ತೆಗೆದು ಹಚ್ಚಿ ಮಲ ಮಚ್ಚಿ ಕತ್ತರಿ ಮಾಡಿಬಿಟ್ಟೆ ನಾನು ಬರಬರಾಗಿದ್ರು ಅವ್ರನ್ನ ತೆಪ್ಪಾಟ ಆಯ್ತು ಹಚ್ಚದ ಅವ್ರಿಗೆ ದೊಡ್ಡ ತೆಪ್ಪಾಟ ಆಗಿದ್ರು ಮುಂದೆ ಕಸಿ ಗಿಡಗಳನ್ನು ಮಾಡಿದ್ರಿ ನೀವು ಹೊಲದೊಳಗ ಮಾಡ್ತೀನಿ ಬ್ಯಾರೆ ಇಡೋ ಕೃಷಿ ಮಾಡ್ತೀನಿ ಮಾಡೋ ಕೃಷಿ ಮಾಡ್ತೀನಿ ಈಗ ರಸಗೊಬ್ಬರ ಉಪಯೋಗ ಮಾಡೋದ್ರಿಂದ ಭೂಮಿ ಹಾಳಾಗ್ತದೆ ಔಷಧ ಹೊಡೆದ್ರು ಕೂಡ ಹಾಳಾಗ್ತದೆ ಬಹಳಷ್ಟು ಸಮಸ್ಯೆಗಳು ಉದ್ಭವ ಇದು ಆಕಳ ಗೋಮಾತ್ರ ಒಂದು ಗಿಡದಲ್ಲಿ ಸಿಗ್ತದ ಕರಿ ಹುಲ್ಲಿಕಾಯಿ ತಿಳಿ ಅದನ್ನ ನಾಲ್ಕು ದಿನ ಐದು ದಿನ ನೆನೆಸಬೇಕಾಗೈತೆ ನೆನೆಸಿ ಮೂರನೇ ದಿನಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕಾದ ಬೆಲ್ಲ ಹಾಕು ಅಲ್ಲಿ ಅಂತ ಯಾರದೇ ಬಿಟ್ಟು ಅಂದ್ರೆ ಮಜ್ಜಿಗೆ ಹಾಕ್ಬೇಕು ಮಜ್ಜಿಗೆ ಹಾಕಿ ನಾಲ್ಕು ಇಟ್ಟು ಹೊಡೆದ್ರೆ ಅವಾಗ ಒಟ್ಟು ಸತ್ಯಾಸ ಹಾಕದ ಹೊಸತ್ತ ಗಿಡ ಹೊಡಿತದ ಅಟ್ಟೆ ಮನೆ ಮಾಡ್ಬೇಕು ಆಕಳು ಮತ್ತೆ ಕೂಡಿಸ್ಕೊಂಡ್ ಈಗ ನೀವು ಏನು ಇಂತಹ ಜ್ಞಾನ ಹೇಳ್ತಾ ಇದ್ದೀರಲ್ಲ ನಿಮ್ಮ ಒಂದು ಕೃಷಿ ಜ್ಞಾನ ಸಾವಯವ ಕೃಷಿ ಜ್ಞಾನ ಇದನ್ನ ನಿಮ್ಮ ಮಕ್ಕಳಿಗೆ ಇದನ್ನ ಬರೆದಿಡ್ರಿ ನೀವು ಇದನ್ನ ಅನುಕೂಲ ಆಗ್ತದೆ ನಿಮಗೆ ಮುಂದಿನ ದಿವಸಗಳಲ್ಲಿ ಅಂತ ಹೇಳಿ ಏನಾದ್ರು ಬರೆಸಿಡುವಂತದ್ದು ಏನಾದ್ರು ಮಾಡಿರಿ ಒಂದು ಮಗ ಮಾಡ್ತಾನೆ ಮಾಡ್ತಾನೆ ಕೇಳಿ ಮಾಡ್ತಾನೆ ಎಲ್ಲ ಬರೆದಿಟ್ಟಿರಿ ಎಲ್ಲ ಹೇಳಿರಿ ನೀವು ಈಗ ನೀವು ಏನು ನಿಮ್ಮ ತೊಗರಿಗಾಗಿರ್ಬಹುದು ತೆಂಗಿನ ಗಿಡಕ್ಕಾಗಿರ್ಬಹುದು ಹೋಮಿಯೋಪತಿ ಔಷಧ ಏನು ಉಪಯೋಗ ಮಾಡಾಕತ್ತಿರಲ್ಲ ಒಂದು ವರ್ಷದಿಂದ ಉಪಯೋಗ ಮಾಡಾಕತ್ತಿರಿ ಅಂತ ಹೇಳಿ ಉಪಯೋಗ ಮಾಡಿ ಮಾತಾಡ್ತಾರೆ ನೀವು ಗಿರೀಶ್ ಅವರ ಜೊತೆಗೆ ಯಾವ ರೀತಿ ಸಂಪರ್ಕದೊಳಗೆ ಬಂದ್ರಿ ಇದನ್ನ ಯಾಕೆ ಉಪಯೋಗ ಮಾಡಾಕತ್ತಿರಿ ಹೆಂಗ ಅನಿಸ್ತು ನಿಮಗೆ ಉಪಯೋಗ ಒಬ್ಬ ಚೇರ್ಮನ್ ಮುದುಕು ಅವ್ರೇ ಹೇಳಿದ್ರು ಹಿಂಗ ಒಬ್ರು ವರ್ಷಾಪ್ ಅದ್ರ ಗಿರಿಸಿರೋದ್ರ ಅವ್ರ ಬಲ್ಲಿ ಹೋಗು ಏನ್ ನಿಮ್ಗೆ ಸಾಮಾನು ಬೇಕಾಗಿರೋದಕ್ಕೆ ಒಂದು ಎಣ್ಣೆ ಪಂಪ್ ಬೇಕಾಯ್ತಂಗೆ ಅವ್ರ ಬಲ್ಲಿ ಹೋಗು ಎಲ್ಲ ಪರಿಚಯ ಅಲ್ಲಿಂದ ಇವ್ರು ಗುರ್ತ ಅಲ್ಲಿಂದ ಗುರ್ತಿರ ಅವ್ರು ಮುದುಕು ಬಂದು ತೋರಿಸ್ ಅಲ್ಲಿಂದ ಗುರ್ತ ಈ ಮತ್ತೆ ಎರಡು ಮೂರು ದಿವಸ ಹೋಗುದು ಬರ್ದು ಮಾಡ್ತೀನಿ ಏನ ಫೋನ್ ಹಚ್ತೀನಿ ಹೇಳ್ತಾರ ಅನ್ನೋತನ ಹೇಳ್ತಾರ ಅವ್ರು ಅಲ್ಲಿಂದ ನಂಗೆ ಮಾಹಿತಿ ಕೊಡ್ತಾ ಇದ್ರಿ ಅವ್ರ ಕಿಸ್ ಹಿಂಗ್ ಮಾಡ್ಬೇಕು ಹಿಂಗ ಅನ್ನೋದು ಒಂದು ಬಟ್ಟೆ ಒಯ್ದಿದೆ ತೊಗರಿ ಮಾತು ಮೂರು ಕಟ್ಟ ಹೆಚ್ಚಾಯ್ತದ ಇವ್ರು ಹಾಕಿದ್ದು ಗೊಬ್ಬರ ಹಾಕಿ ಬಿದ್ದು ಮೂರು ಕಟ್ಟ ಕಮ್ಮಿ ಆಯ್ತದ ಅಲ್ಲಿಂದ ಪರಿಚಯ ಆಯ್ತು ಮತ್ತೆ ಇವ್ರದ್ದು ಎರಡು ಎಕರೆ ಏನ್ ಹಾಕೊಂಡು ಹೊಲ ಹಿಂಬಿದ್ರೆ ಹಾಕ್ತಿದ್ದೆ ಹೊಲ ನಿಂಬಲ್ಲಿ ಇವ್ರು ಹೊಸದ ಒಯ್ದು ಏನ್ ಮಾಡ್ಲ ಎಷ್ಟು ಎರಡು ಎಕರೆದೊಳಗೆ ಮಾಡಿದ್ರಿ ಒಂದ್ ಎಕರೆ ಇವ್ರು ಹೊಸದ ಮಾಡಿನಿ ಒಂದ್ ಎಕರೆ ನಾ ಸ್ವಂತ ಮಾಡಿದೆ ಅದು ಮೂರು ಕಟ್ಟ ಕಮ್ಮಿ ಆಯ್ತದ ಅಷ್ಟೊಂದು ಅರ್ಸಂಜ್ ನಡ್ಬೇಕು ಅರ್ಸಂಜ್ ಪಟ್ಟಿ ಬಿಡಿದೆ ಈ ಕಡೆ ಈ ಕಡೆ ಈ ಕಡೆ ಕಡಿದಿ ಅದು ಮೂರು ಕಟ್ಟ ಹೆಚ್ಚಾಯ್ತು ಇದು ಮೂರು ಕಟ್ಟ ಕಮ್ಮಿ ಆಯ್ತ ಬೆಳಿ ಮೇಲೆ ಯಾವಾಗ ಯಾವಾಗ ಉಪಯೋಗ ಮಾಡಿದ್ರಿ ಬೆಳಿ ಮ್ಯಾಗ ಏನು ಮಾಡಿಲ್ಲ ಬೀಜ ಕೊಟ್ಟಿದ್ರು ಬೀಜೋಪಚಾರ ಮಾಡಿದ್ರು ಬೀಜೋಪಚಾರ ಮಾಡಿದ್ರು ಬೀಜೋಪಚಾರ ಮಾಡಿದ್ರ ಮಾಡಿದ್ರೆ ಮತ್ತೆ ಚುರ ಆಯ್ತು ಮತ್ತೆ ಅದು ಬೀಜೋಪಚಾರ ಒಂದೇ ಮಾಡಿದ್ರಿ ಅದೇ ಅದರಿಂದ ಅದಕ್ಕೇನು ಮಾಡಿಲ್ಲ ಒಂದು ಮೂರು ಚೀಲ ಹೆಚ್ಚಾದಂಗ ಆಯ್ತು ಇಳುವರಿ ಮೂರು ಕಟ್ಟ ಹೆಚ್ಚಾಯ್ತ್ರಿ ತೊಗರಿ ಒಳಗ ಅದು ಗೊಬ್ಬರ ಹಾಕಿದ್ದು ಬಿತ್ತಿದ್ ಮತ್ತೆ ಎರಡು ಒಂದೇ ಬಿತ್ತೇವು ಎಲ್ಲ ಬಿಡೋದು ಕಣ ಅದು ಬೇರೆ ಅದು ಕಣ ಮಾಡಿದೆ ಅದು ಮೂರು ಕಟ್ಟ ಕಮ್ಮಿ ಆಯ್ತು ಅದು ಅದು ಒಂಬತ್ತು ಕಟ್ಟ ಆಯ್ತು ಇದು ಆರು ಕಟ್ಟ ಆಯ್ತು ನಿಮ್ಮ ಒಕ್ಕಲ್ತನ ಮಾಡ್ಕೋತ ಬಂದಾಗ ತೊಗರಿ ಇಳುವರಿ ಬರೀ 6 ಚೀಲ ಬರ್ತಿತ್ತು, ಅದ್ರ ನಂತರ ಈ ಹೋಮಿಯೋಪತಿ ಔಷಧ ಉಪಯೋಗ ಮಾಡದ್ಮೇಲೆ 9 ಚೀಲ ಆಯ್ತದ. 9 ಕಟ್ ಆಯ್ತ್ರಿ. ಬಹಳ ವ್ಯತ್ಯಾಸ ಅನಸ್ತು. 70 ಕಿಲೋ 9 ಕಟ್ಟ ಹಾಕವ್ರಿ, ಕಟ್ಟ ಇರ್ತಾವ 75 ಕಿಲೋ ಹಾಕವ್, 3 ಕಟ್ಟ ಹೆಚ್ಚಾಯ್ತದ 2 ಕಿಂಟೋಲ. ಅಂದ್ರೆ ಬೀಜೋಪಚಾರ ಮಾಡಿದ್ದಕ್ಕೆ ಇದು ಆಗ್ಯದ ಅಂತ ಹೇಳಿ ಖಾತ್ರಿ ಆಗ್ಯದ. ಮತ್ತೆ ಇವ್ರ ಬಳಿ ಓ ಎಂದಿದ್ರು, ನಾವು ಒಯ್ದಿಲ್ಲ ನನಗ. ಅವಾಗ ಒಂದು ಇದು ಒಂದು ಇರ್ತದ, ರಾಶಿ ಮಿಷನ್ ಇರ್ತದ, ಅದು ಸಂಭವಿಸ್ತದ ಇದು ಸಂಭವಿಸ್ತದ. ಹೌದ, ನನಗ ಮಿಕ್ಸಾಳಕ್ಕೆ ಬರ್ತದ ರಾಶಿ ಮಿಷನ್, ಮಿಕ್ಸಾಳ ಸೂರ್ಯಪಾನ ಹಿಂಗಾಗಿ ಆಗು ಹತ್ತದಕ್ಕದ ಆಗು ಹತ್ತಂಗ ಇಲ್ಲಿ ಒಟ್ಟ ಸುಮ್ಮನೆ ಎಷ್ಟು ಹಾಕದ ಅಟ್ಟು ಸುಮ್ಮನೆ ಎಣ್ಣೆ ಹೊಡೆದು ಬಿಡ್ತೀನಿ, ಹಾಕುಗೋ ಮಾತ್ರ ಗಿಡ ತಪ್ಪಲ ಯಾಕೆ ಎಣ್ಣೆ ಹೊಡೆದು ಬಿಡ್ತೀನಿ, ಅದೇನು ಹೊಡೆಯಂಗಿದ್ದಕ್ಕದ. ಅದೇ ಒಂದೇ ಬೆಳೆ ಮೇಲೆ ಉಪಯೋಗ ಮಾಡಿದ್ರು, ಬೇರೆ ಬೆಳೆ ಮೇಲೆ ಉಪಯೋಗ, ಅದೊಂದೇ ಉಪಯೋಗ ತೊಗರಿ ಮೇಲೆ ಅಷ್ಟೇ ಮಾಡಿಲ್ಲ. ಇಲ್ಲ ಬರೋಬರಿ ನೀ. ಆಮೇಲೆ ತೆಂಗಿನ ಗಿಡದ ಮೇಲೂ ಉಪಯೋಗ ಮಾಡಿರಿ ಅಂತ. ತೆಂಗಿನ ಮಾಡಿದ್ರೆ ನಮ್ ದೋಸ್ತ ಅಂದ್ರೆ ಅದು ನಮ್ ದೋಸ್ತ ಕೊಡೆ ಬಿದ್ದಿದ್ದವ್ರಿ, ಒಂದು 5-6 ಗಿಡ ಹಾಕಿದವು, ಒಂದ್ 8 ಗಿಡ ತಿರ್ದ, 5-6 ಗಿಡಕ್ಕೆ ನೀರ್ ಹಾಕದಕ್ಕಲ್ಲ ಬೆರದ ಹಾಕಿ ನಿನ್ನ ಹೆಣ್ಣು ಹೆಣ್ಣು ಬಿಟ್ಟ, ಒಂದ್ 2-3 ದಿವಸ ಬಿಟ್ಟ, ಬಿಟ್ಟಿದ ಮುಂದೆ ಅದು ವರ್ಷದ ಮುಂದೆ ಕಾಯಿ ಚಾಲು ಅವ್ ಎಸ್ ಬಿಟ್ಟದ ಕಾಯಿ ಚಾಲು ಆಯ್ತು. ಅವನ್ನ ಮನೆ ಮನೆ ಆಗ್ಯಾವ ಕಾಯಿ, ಈಗ ಅವು ಹೂ ಒಂದ್ ಹೂ ಆಗ್ಯಾವ, ಒಂದೊಂದ್ ಇಲ್ಲ 3 ಗಿಡ 5-6 ಗಿಡ ಕಾಯಲ್ಲಾಯ್ತೇವ ಹಂಗೆ. ಎಷ್ಟು ವರ್ಷಕ್ಕೆ ಅದು, ಎಷ್ಟು ವರ್ಷ ಆಗಿತ್ತು ತೆಂಗಿನ ಗಿಡಕ್ಕೆ? ಹತ್ತೊಂದು 5-5 ವರ್ಷ ಆಗಿತ್ತು. 5 ವರ್ಷ ಆಗಿತ್ತು. 5 ವರ್ಷ ಕಾಯಿ ಆಗಿರ್ಲಿಲ್ಲ, ಆಗಿದ್ದಿಲ್ಲ. ಇವ್ರ ಬಂದು ಹೋಗಿಂದ ಕಾಯಿ ಮಾಡ, ಒಂದ್ 6 ಗಿಡ ಕಾಯ್ಕಾನ ಅವ್ ಕಾಯಿ ಚಲೋ ಆಗ್ಯಾವ. ಚಲೋ ಆಗ್ಯಾವ ಅಂದ್ರೆ ಕಾಯಿಗಳು ಜಲ್ದಿನೇ ಶುರು ಆದವು, ಚಾಲು ಔಷಧ ಹೊಡೆದ ನಂತರ ಜಲ್ದಿ ಶುರು ಆದ. ಬ್ಯಾರ್ದ ನೀರ್ ಹಾಕಿ ಒಂದ್ ಬ್ಯಾರ್ದ ಕಟ್ಟೆ ನೀ ಹಣ್ಣು ಬಿಡಂಗ್ ಮಾಡ್ಬಿಟ್ಟಿದೆ ಗಿಡಕ್ಕೆ. ಡೈಲಿ ಈಗ ಎಷ್ಟು ಗಿಡಗಳಿಗೆ ಹಂಗ ನೀವು ಇದು ಮಾಡಿದ್ರಿ, ಉಪಯೋಗ ಮಾಡಿದ್ರಿ ಅದನ್ನ? ಅದನ್ನ ಬ್ಯಾರ್ದಲ್ಲಿ ಬ್ಯಾರ್ದಾಗ ನೀರ್ ಹಾಕುದ, ಅದ್ರ ನೀರ್ ಹಾಕೋದ್ರಾಗ ನೀರ್ ಹಾಕಿ ಒಂದು ಸಣ್ಣ ಬೂತ್ ಮಾಡೋದಕ್ಕ ಅದನ್ನ ಅಟ್ಟೆ ನೀ ಬೇಗ ನಾಗದೇ ಬೇಗ ಮಾಡುದು. ಅದು ಬರೋಬರಿ ತೆಂಗಿನ ಗಿಡದ ಮೇಲೆ ನೀವು ಔಷಧ ಎಷ್ಟು ಗಿಡಗಳ ಮೇಲೆ ಉಪಯೋಗ ಮಾಡಿದ್ರಿ? 6 ಗಿಡ. ಈಗ 6 ಗಿಡದ ಮೇಲೆ ಉಪಯೋಗ ಮಾಡಿದ್ರಲ್ಲ, ಉಳಿದಿದ್ದ ಗಿಡದ ಮೇಲೆ ಮಾಡಿಲ್ಲ. ಆ ಗಿಡಗಳಿಗೆ ಈ ಗಿಡಗಳಿಗೆ ಏನ್ ವ್ಯತ್ಯಾಸ ಕಾಣಿಸ್ತದ? ಮತ್ತೆ ಚಲೋ ಆಗಿದೆ ಅವ್ ಗಿಡ ಅಟ್ಟ ಕಾಯಿ ಹಾಕೋದ್ರೆ ಅವಕ್ಕೆ ಕಾಯಿ ಆಗಲಿಲ್ಲ. ಏನು ಇವ್ರಾಟ ಕಾಯಿ ಆಗಿಲ್ಲ, ಇವ್ರಾಟ ಕಾಯಿ ಆಗಲಿಲ್ಲ. ಒಂದು ಮತ್ತೆ 10 ದರ್ದ ಒಮ್ಮೆ ಹೆಚ್ಚಾರ ಇವ್ ಕೆಟ್ಟ. 6 ಗಿಡಕ್ಕೆ ವ್ಯವಸ್ಥೆ ಮಾಡಿದ್ರೆ 6 ಗಿಡಕ್ಕೆ ವ್ಯವಸ್ಥೆ ಮಾಡಿರ. ಆ ಗಿಡಗಳದ ಏನಾದ್ರು ಫೋಟೋ ಗಿಟೋ ತಕೊಂಡಿರ ನೀವು? ತಕೊಂಡಿಲ್ಲ. ಇನ್ನು ಮುಂದಾದ್ರೂ ತಕೋಬೇಕು. ಆಯ್ತು, ತಕೊಂಡು ಒಂದ್ ದಿವಸ ಬಂದ ತಕೊಂಡ್ ಬರ್ತೀರಿ. ಕಾಯಿ ಗಿಡ ತಕೊಂಡ್ ಬರ್ತೀನಿ, ಅವ್ರು ತಗೊಂಡ್ಬರ್ತಾರೆ, ಅದು ತಗೊಂಡ್ಬರ್ತೀನಿ. ಈಗ ತೊಗರಿ ಒಳಗೆ ಉಪಯೋಗ ಮಾಡಿದ್ರಲ್ಲ, ತೊಗರಿ ಬೆಳೆ ಆರೋಗ್ಯ ಹೆಂಗ ಅನಿಸ್ತಾ ಇತ್ತು? ಅವುಗಳ ಒಂದು ನೋಡಿದ್ರೆ ಹೆಂಗ ಅನಿಸ್ತಿತ್ತು ಕಣ್ಣಿಗೆ? ಅದೇ ಮಾಡ್ಬೇಕು ಅನ್ನಂಗ ಅಕ್ಕದ. ಹೌದಲ್ಲ, ಅವ್ರ ದೋಸ ತಂದು ಮಾಡ್ಬೇಕು ಅನ್ನಂಗೆ ಅಕ್ಕದ. ಈಗ ನಾವ್ ಏನ್ ಹೇಳೋಣ, ಮುದುಕಿ ಏನ್ ಹೇಳ್ತಾರೆ, ಅದನ್ನ ತೋರಿಸಿ ಬಿಡುದಲ್ಲಿ ಇದು ಬೆಳಿ ಅದನ್ನ ತೋರಿಸಿನಿ ಹಿಂಗ ಹಾಕಿ ನೋಡ್ತೀವಿ. ಕೇಳ್ತಾರ ಈ ಕಿವಿಲಿ ಕೇಳ್ತಾರ, ಈ ಕಿವಿಲಿ ಬಿಡ್ತಾರೆ. ಅಂದ್ರೆ ಒಟ್ಟಾರೆಗೆ ಈಗ ಏನು ಹೋಮಿಯೋಪತಿ ಔಷಧ ಉಪಯೋಗ ಮಾಡಿದ್ರೆ ನಿಮಗೆ ಚಲೋ ಅನ್ಸುತ್ತೆ? ಯಾಕಂತಂದ್ರೆ ಅದೇನು ವಿಷ ಅಲ್ಲ, ಎಲ್ಲ ಆಯ್ತಾ. ಮನುಷ್ಯ ದುಕಾನು ದುಕಾನು ಮಾಡೋದಿಲ್ಲ, ಕೈ ಉರಿಯಂಗಿಲ್ಲ, ಕಣ್ಣು ಹೋಗಿಲ್ಲ. ಅದು ಏನು ಒಂದೊಂದು ಔಷಧ ಹಾಕಿ ಮೇ ತುಂಬಾ ಹೈತಿ ಹೇಳ್ತಾವ, ಅದಂತ ಏನು ಉಪಯೋಗ ಅಲ್ಲ. ಈಗ ಭೀಮಪ್ಪ ಅವ್ರು ಹೇಳ್ರಿ, ಯಾರಾದ್ರೂ ನಿಮಗೆ ಹಿಂಗ್ ಕೇಳಿದ್ರಿ, ಇಲ್ಲ ಹೌದು ಔಷಧ ಹೆಂಗದ ನಾವು ಉಪಯೋಗ ಮಾಡ್ಬೇಕಂತೀವಿ ಅಂತೇಳಿ ನಿಮ್ಗೆ ನೋಡ್ಕೊಂಡು ಬಂದ್ ಕೇಳಿದ್ರ, ನೀವು ಅವ್ರಿಗೆ ಏನ್ ಹೇಳ್ತೀರಿ? ನಮ್ಮ ತಾವ್ ಮಾಡಿದ ಉಪಯೋಗ ಚಲೋ ಮಾಡಿರ್ತೀವಿ, ನೀವು ಮಾಡ್ರಿ ಅಂತ ಹೇಳ್ತೀರಿ? ನಾ ಮಾಡಿದ್ರೆ ಚಲೋ ಆಗೈತಿ. ಒಳ್ಳೇದು ಭೀಮಪ್ಪ, ನಿಂಗಪ್ಪ ಹಾವೇರಿ ಅವರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆಗೆ ಮಾತಾಡಿ, ಬಹಳ ಖುಷಿ ಆಯ್ತು. ಈ ಒಂದು 83ನೇ ವಯಸ್ಸಿನೊಳಗೆ ಸಹಿತ ನೀವು ಇಷ್ಟು ಉತ್ಸಾಹದಿಂದ ಆರೋಗ್ಯಪೂರ್ಣವಾಗಿ ಇದ್ದೀರಿ, ಮತ್ತೆ ಇಂಥ ಒಂದು ಜ್ಞಾನ ಏನದ ನಮ್ಮ ಜನರಿಗೆ, ರೈತರಿಗೆ, ಮತ್ತ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೀರಿ. ನಿಮ್ಮನ್ನ ಮಾದರಿಯಾಗಿ ಇಟ್ಟುಕೊಂಡು ಇವತ್ತು ನಮ್ಮ ರೈತರು ಕೆಲಸ ಮಾಡಬೇಕಾಗಿದೆ. ಏನು ಪರಿಸರ ಸ್ನೇಹಿ ಕೃಷಿ ಒಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡು ಏನು ಪ್ರಯೋಗ ಮಾಡಿದ್ದೀರಲ್ಲ, ಮುಂದಿನ ದಿನಗಳಲ್ಲಿ ಇಂಥ ಒಂದು ಪ್ರಯೋಗಗಳು ಕೂಡ ಹೆಚ್ಚಾಗಲಿ, ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೀವಿ. ನೀವು ಇಲ್ಲಿ ತನಕ ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಆತ್ಮೀಯರೇ, ಭೀಮಪ್ಪ ಹಾವೇರಿ ಅವರನ್ನ ತಾವು ಮಾತಾಡಿಸಬಹುದು, ಅವರ ಅಪಾರ ಅನುಭವವನ್ನ ತಾವು ಕೂಡ ತಗೊಂಡು ತಮ್ಮ ಕೃಷಿ ಒಳಗೆ ಅನುಕೂಲ ಮಾಡಿಕೊಳ್ಬಹುದು. ಅದಕ್ಕಾಗಿ ಅವರ ನಂಬರ್ ಅನ್ನ ನಾನು ಕೊಡ್ತಾ ಇದ್ದೀನಿ, ತಾವು ಬರ್ಕೊಳ್ಬಹುದು. 9611 7891 311 ಈ ನಂಬರ್ ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು, ಅವರ ಅನುಭವಗಳನ್ನ ಪಡ್ಕೊಳ್ಬಹುದು. ಒಳ್ಳೇದು ಭೀಮಪ್ಪ ಹಾವೇರಿಯವರೇ, ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ತಾವು ನಮ್ಮ ಸ್ಟುಡಿಯೋಗೆ ಬಂದ್ರಿ, ಅಗ್ನಿ ಉತ್ಸಾಹದಿಂದ ಈ ಸಂವಾದದೊಳಗೆ ಭಾಗವಹಿಸಿದ್ರಿ, ನಿಮ್ಮ ಜ್ಞಾನವನ್ನ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೊಗರಿ ಮತ್ತು ತೆಂಗಿನ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದ ಹಿರಿಯ ರೈತರಾದ ಭೀಮಪ್ಪ ನಿಂಗಪ್ಪ ಆವೇರಿ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಕೇಳಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಡನೆ ಆತ್ಮೀಯ ಮಾತುಕತೆ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೊಂಡ ಅವರು ಕೂಡ ಇದ್ದಾರೆ. ಭೀಮಪ್ಪ ಹಾವೇರಿ ಅವರು ಏನು ಕೃಷಿ ಒಳಗ ಹೋಮಿಯೋಪತಿ ಔಷಧಗಳನ್ನು ಉಪಯೋಗ ಮಾಡಿದ್ದಾರೆ, ಅದರ ಬಗ್ಗೆ ಅವರಿಂದ ವಿಚಾರ ಕೇಳೋಣ. ಗಿರೀಶ್ ಅವರ, ಈಗ ಅವರು ತೊಗರಿ ಒಳಗ ಮತ್ತೆ ತೆಂಗಿನ ಒಳಗ ಏನು ತಮ್ಮ ಅನುಭವಗಳನ್ನು ಹೇಳಿದ್ರು, ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಆಕ್ಚುಲಿ ಅವರು ಮೊದಲು ನಮ್ಮ ಜೊತೆ ನಮಗೆ ಸಂಪರ್ಕ ಆಗಿದ್ದು ಕೃಷಿ ಯಂತ್ರೋಪಕರಣ ಬಗ್ಗೆ. ಅವಾಗ ಬಂದಾಗ ಅವಾಗ ನಮ್ದು ಪ್ರಾಯೋಗಿಕವಾಗಿ ಹೋಮಿಯೋ ಮೆಡಿಸಿನ್ ಪ್ರಯೋಗ ನಡೀತಾ ಇತ್ತು, ರೈತರು ಬರ್ತಿದ್ರು. ಅವಾಗ ಇದನ್ನ ಏನು ಎದಕ್ಕೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಚಾರಿಸಿದಾಗ ಹೇಳಿದೆವು ನಾವು ಅವ್ರಿಗೆ, ಈ ತರ ಕೃಷಿಯಲ್ಲಿನು ಬೀಜೋಪಚಾರ ಮತ್ತೆ ಡ್ರೈಲ್ಯಾಂಡ್ ಅಗ್ರಿಕಲ್ಚರ್ಗೆ ಪ್ರತಿಯೊಂದಕ್ಕೂ ಈ ತರ ನಾವು ಸಾವಯವ ಇದರಲ್ಲೇನೆ ಹೋಮಿಯೋಪತಿನೂ ಸಾವಯವದಲ್ಲೇ ಕೆಲಸ ಮಾಡ್ತೈತಿ. ಕೆಮಿಕಲ್ ರಾಸಾಯನಿಕ ಗೊಬ್ಬರ ಇಲ್ಲದೇನೆ ನಾವು ಯಾವ ರೀತಿ ಮಾಡಬಹುದು ಅನ್ನೋದು ಅವ್ರಿಗೊಂದ್ ಸ್ವಲ್ಪ ಗುರ್ತಾತು. ಅದಕ್ಕೆ ಒಂದು ಪ್ರಯೋಗ ಮಾಡಲಿ ಅಂತ ಹೇಳಿ ಅವ್ರಿಗೆ ಹೇಳಿದ್ವಿ. ಸ್ಟಾರ್ಟಿಂಗ್ ಅದು ಹೆಂಗ್ ಕೆಲಸ ಮಾಡ್ತದ ಏನು, ಒಂದ್ ಸ್ವಲ್ಪ ನಂಬಿಕೆ ಕಡಿಮೆ ಯಾವುದೇ ಒಂದು ಹೊಸ. ಅವ್ರಿಗೆ ಒಂದ್ ಸ್ವಲ್ಪ ಒಂದ್ ಎಕರೆದಲ್ಲಿ ಪ್ರಾಯೋಗಿಕವಾಗಿ ಮಾಡಿ ನೋಡ್ರಿ ಅದ್ರ ರಿಸಲ್ಟ್ ಅಂತ ಅದಕ್ಕೆ ಅವರು ಇಂಟ್ರೆಸ್ಟ್ಲೇ ನೋಡಿ ಹೇಳಿ, ಅದು ಆಗಿಂದ ಮತ್ತೊಬ್ಬರಿಗೆ ಹೇಳಿಕೆಸಿಂದ ತೆಂಗಿನ ಗಿಡಕ್ಕೂ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಪ್ರತಿಯೊಂದು ಇದಕ್ಕೂ ಮಾಡ್ತಾರೆ. ಮತ್ತೆ ನನಗೆ ಇನ್ನೊಂದು ವಿಶೇಷತೆ ಅನಿಸಿದ್ರೆ ಅವರಲ್ಲಿ ವಯಸ್ಸು 83 ಇದ್ರು ಅವರು ಇನ್ನೂ ಯುವಕರಂಗೆ ಇದ್ದಾರೆ. ಈಗಿನ ಯುವಕರಿಗೆ ಇವರು ಮಾದರಿ ಅಂತ ಹೇಳ್ಬೋದು. ಯಾಕಂದ್ರ ಅವರಲ್ಲಿ ಒಂದು ಛಲ ಒಂದು ಮಾಡ್ಬೇಕನ್ನೋದು ಹೊಸ ಹೊಸ, ಮತ್ತೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತಾರೆ. ಒಂದು ತರುಣರಲ್ಲಿ ಇರ್ತಕ್ಕಂತ ಆಕ್ಟಿವ್ನೆಸ್ ಈ ಏಜ್ ನಲ್ಲೂ ಅವ್ರನ್ನ ನಾನು ಕಾಣ್ತಾ ಇದ್ದೇನೆ. ಬಟ್ ಅವರು ಪ್ರಾಯೋಗಿಕವಾಗಿ ಎಕ್ಸ್ಪೆರಿಮೆಂಟ್ ಮಾಡುದು ಅವಾಗಿಂದ ನಮ್ದು ಸಂಪರ್ಕ ಇದು ಆಗಿದ್ದು. ಪ್ರತಿಯೊಂದು ಕೃಷಿ ಚಟುವಟಿಕೆಗಳೇನೆ ಆಗ್ಲಿ ನಾವು ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಸಂಪರ್ಕದಾಗಿರ್ತೀವಿ. ಅವರು ಕೆಲವೊಂದು ವಿಷಯ ಸಜೆಷನ್ ನಮಗೂ ಕೊಡ್ತಾರೆ, ನಾವು ಅವ್ರಿಗೂ ಕೊಡ್ತೀವಿ. ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಸುಮಾರು ಜನ ರೈತರಿಗೂ ಹೇಳಿದಾರೆ, ಅವ್ರು ಬಹಳ ಜನ ರೈತರಿಗೂ ಕೊಟ್ಟು ಕಳಿಸ್ತಾರ. ಈಗ ತೊಗರಿ ಒಳಗ ಬೀಜೋಪಚಾರಕ್ಕೆ ಮಾತ್ರ ಉಪಯೋಗ ಮಾಡಿದ್ದು? ಹೌದು, ಅವರು ತೊಗರಿ ಒಳಗ ಬೀಜೋಪಚಾರಕ್ಕೆ ಮಾತ್ರ ಉಪಯೋಗ ಮಾಡಿದ್ರೆ, ಅದರ ನಂತರ ಈ ತೆಂಗಿನ ಗಿಡಗಳಿಗೆ ಕಾಯಿ ವಿಳಂಬ ಆಗುದ್ರಿಂದ ಅದಕ್ಕೂ ಬಂದ ಔಷಧ ಇದು ಅದನ್ನು ಪ್ರಯೋಗ ಮಾಡಿದಾರೆ. ಅವ್ರ ಸ್ನೇಹಿತರು ಅವರು ಕೂಡ ಬಂದಿದ್ರು, ಅವರು ಹಂಗೆ ಏನ್ರೆ ಎಕ್ಸ್ಪೆರಿಮೆಂಟ್ ಇದು ಮಾಡ್ತಾ ಇರ್ತಾರ. ಮತ್ತೆ ಅವರ ಜೀವನ ಶೈಲಿ ಬಹಳ ಅದ್ಭುತ ಅದ, ಸರಳ ಅದ್ಭುತ ಅದ. ಅವರು ಮೊಬೈಲ್ ಬಳಸಿದ್ರು, ಸಾಯಂಕಾಲ 7 ಗಂಟೆ ಆತಂದ್ರೆ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾರೆ. 7 ಗಂಟೆ ಮೇಲೆ ಫೋನೇ ಸಿಗಲ್ಲ ಅವ್ರು. ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾರೆ ಅವ್ರು, ಬೆಳಿಗ್ಗೆ 5 ಗಂಟೆಗೆ ಬೆಳಿಗ್ಗೆ ಊಟ ಮಾಡಿ ಹೋಗ್ತಾರ ಅವ್ರು 5 ಗಂಟೆ ಎದುರಿಸಿದ್ರು. ಆ ನಿಟ್ಟಿನಲ್ಲಿ ಅವ್ರದ ಜೀವನ ಶೈಲಿ ಅದು ನೋಡಿ ನನಗ ಈಗಿನ ಕಾಲದಲ್ಲಿನೂ ಈ ತರ ಅದಾರ ಅಂತಂದ್ರೆ ಅವರು ಕೆಲವೊಂದು ಮಾರ್ಗದರ್ಶನಗಳು ಯುವಕರಾಗ್ಲಿ ಇದು ಆಗ್ಲಿ ಯಾಕೆ ಅಡಾಪ್ಟ್ ಮಾಡ್ಕೋಬಾರದು, ಆ ಉದ್ದೇಶದಿಂದ ಅವರು ಹೋಮಿಯೋನು ಬಳಸಿ ಅದರ ಅನುಭವನು ಶೇರ್ ಮಾಡ್ಕೋತಾ ಇದ್ದಾರೆ ರೈತರಲ್ಲಿ. ಈ ರೀತಿ ಅವ್ರದ ಸಂಪರ್ಕ ಇದು ನಡೀತ. ಒಳ್ಳೇದು ಗಿರೀಶ್ ಭದ್ರಗೌಡ ಅವರೇ, ಧನ್ಯವಾದಗಳು ನಿಮ್ಮ ವಿಶ್ಲೇಷಣೆಗೆ. ಆತ್ಮೀಯರೇ, ಈ ವಿಚಾರವನ್ನ ತಾವು ಗಮನಿಸಬೇಕು. ಏನಂತಂದ್ರೆ ನಮ್ಮ ರೈತರು ನಾವು ಮುಂದೆ ಬರಬೇಕು ಅಂತಂದ್ರೆ ಮತ್ತೆ ನಮ್ಮ ಜೀವನದೊಳಗೆ ಏನಾದರೂ ಸಾಧಿಸಬೇಕು ಅಂತಂದಾಗ ನಾವು ಹೊಸ ಹೊಸ ಪ್ರಯೋಗಗಳಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳಬೇಕು, ಹೊಸದೇನದ ಅದನ್ನು ತಿಳ್ಕೋಬೇಕು. ನೀವು ಪೂರಾ ಮಾಡು ಅಂತ ಹೇಳಿ ಹೇಳೋದಿಲ್ಲ, ಆದ್ರೆ ಸ್ವಲ್ಪ ಭಾಗ ನೀವು ಒಂದು ಪ್ರಯೋಗಾತ್ಮಕವಾಗಿ ಅದನ್ನ ಉಪಯೋಗ ಮಾಡ್ಕೊಂಡ್ರಿ ಅಂತಂದ್ರೆ ಅದರಿಂದ ನಿಮಗೆ ಏನ್ ಅನುಕೂಲಗಳಾಗಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಅದು ಮನವರಿಕೆ ಆಗ್ತದ. ಅದಕ್ಕಾಗಿ ಇಂಥ ಪ್ರಯೋಗಗಳೇನದಾವ ನಿಮ್ಮ ಹೊಲದೊಳಗ ತಗೊಂಡು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಈಗ ಹಿರಿಯರೇನಿರ್ತಾರ, ಆ ಹಿರಿಯರು ಅವರಿಂದ ನಾವು ಕಲಿಯತಕ್ಕಂಥದ್ದು ಬಹಳ ಇರ್ತದೆ ಇವತ್ತಿನ ದಿವಸ. ಅದಕ್ಕಾಗಿ ಈ ನಮ್ಮ ಮನಸ್ಸನ್ನು ಯಾವತ್ತೂ ತೆರೆದಿಡಬೇಕು. ಹೊಸದನ್ನ ಕಲಿಯೋದಕ್ಕೆ ನಾವು ಎಷ್ಟು ಆಸಕ್ತಿ ತೋರಿಸ್ತೀವಲ್ಲ ಅಷ್ಟು ನಮಗೆ ಒಳ್ಳೇದಾಗ್ತದೆ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿದಂತಹ ಭೀಮಪ್ಪ ನಿಂಗಪ್ಪ ಹಾವೇರಿಯವರು ಮತ್ತು ಗಿರೀಶ್ ಭದ್ರಗೊಂಡ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಶರಣು ಶರಣಾರ್ಥಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆಯನ್ನ ಆಲಿಸಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರುಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಈಗ ಒಂದು ಜಾಹೀರಾತು. ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ ಮೂರು ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಿಂದ ಬಂದಿರುವಂತಹ ಮಾಹಿತಿ ಇಲ್ಲದ ಇದು ಹಿಂಗಾರು ಹಂಗಾಮಿನ ಮತ್ತ ಬೇಸಿಗೆ ಹಂಗಾಮಿನ ಬೆಳೆ ವಿಮೆ ಕುರಿತಾದಂತಹ ಒಂದು ಮಾಹಿತಿ. ಕಲಬುರಗಿ ಜಿಲ್ಲೆ ಒಳಗ ಹಿಂಗಾರು ಹಂಗಾಮಿನ ಬಿತ್ತನೆ ಕಾರ್ಯ ಭರದಿಂದ ಸಾಗಿದ್ದು ಬಿತ್ತನೆ ಪೂರ್ವದಿಂದ ಕೊಯ್ಲಿನ ನಂತರ ತನಕ ಅನಿರೀಕ್ಷಿತ ನೈಸರ್ಗಿಕ ವಿಕೋಪಗಳಿಂದಾಗಿ ಬೆಳೆ ನಷ್ಟದಿಂದ ರೈತರನ್ನ ರಕ್ಷಿಸುವುದಕ್ಕ ಮತ್ತ ಅತಿವೃಷ್ಟಿ ಅನಾವೃಷ್ಟಿ ಅಕಾಲಿಕ ಮಳೆಯಂತಹ ಪ್ರಕೃತಿ ವಿಕೋಪಗಳು ಮತ್ತೆ ಯಾವುದೇ ಹಂತದೊಳಗ ಬೆಳೆ ನಾಶ ಆಗಬಹುದು. ಆದ್ರಿಂದ ರೈತ ಬಾಂಧವರು ಬಿತ್ತನೆ ಕಾರ್ಯ ಕೈಗೊಳ್ಳುವುದಷ್ಟೇ ಅಲ್ಲದೆ ಬಿತ್ತಿದ ಬೆಳೆಯ ಕ್ಷೇತ್ರವನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವ್ಯಾಪ್ತಿಗೆ ನೋಂದಾಯಿಸುವುದು ಬಹಳ ಮುಖ್ಯವಾಗ್ಯದ. ಆದ್ರಿಂದ ರೈತ ಬಾಂಧವರು 2025 ಸಾಲಿನ ಹಿಂಗಾರು ಮತ್ತ ಬೇಸಿಗೆ ಹಂಗಾಮಿನ ಬೆಳೆಗಳಾದಂತಹ ಕಡಲೆ, ಜೋಳ, ಗೋಧಿ, ಕುಸುಬೆ, ಭತ್ತ, ಶೇಂಗಾ ಈ ಬೆಳೆಗಳಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಒಳಗ ಬೆಳೆ ವಿಮೆ ನೋಂದಾವಣೆ ಮಾಡುವುದಕ್ಕೆ ರೈತರು ತಮ್ಮ ಹತ್ತಿರದ ಬ್ಯಾಂಕ್ಗಳಲ್ಲಿ ಗ್ರಾಮ ಒನ್ ಅಥವಾ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕ ಮಾಡಬಹುದು. ಇಲ್ಲಿ ಬೆಳೆಗಳ ಮತ್ತು ರೈತರ ವಂತಿಕೆಯ ವಿವರ ಅದಾವ, ಅದನ್ನ ಗಮನಿಸಬೇಕು. ಮಳೆಯಾಶ್ರಿತದ ತೊಗರಿಗೆ ರೈತರ ವಂತಿಕೆ ಪ್ರತಿ ಎಕರೆಗೆ 210.95 ರೂಪಾಯಿ. ಬೆಳೆ ವಿಮೆ ನೋಂದಣಿ ಮಾಡುವುದಕ್ಕೆ ಕೊನೆಯ ದಿನಾಂಕ December 1. ನೀರಾವರಿ ಕಡಲೆಗೆ ರೈತರ ವಂತಿಕೆ 233.71 ರೂಪಾಯಿ, ಕೊನೆಯ ದಿನ December 15. ಮಳೆಯಾಶ್ರಿತ ಜೋಳ ರೈತರ ವಂತಿಕೆ 232.20 ರೂಪಾಯಿ, ಕೊನೆಯ ದಿನ December 1. ನೀರಾವರಿ ಜೋಳಕ್ಕೂ ಕೂಡ December 1 ಕೊನೆಯ ದಿನ ಇದೆ. ರೈತರ ವಂತಿಕೆ 274.79 ರೂಪಾಯಿ. ಮಳೆಯಾಶ್ರಿತ ಗೋಧಿ December 31 ಕೊನೆಯ ದಿನ, ರೈತರ ವಂತಿಕೆ 195.85 ರೂಪಾಯಿ. ನೀರಾವರಿ ಆಶಯದೊಳಗ ಬೆಳೆದಂತಹ ಗೋಧಿಗೆ ಕೊನೆಯ ದಿನ ಇದಕ್ಕೂ ಕೂಡ 31 ಡಿಸೆಂಬರ್, ರೈತರ ವಂತಿಕೆ 294.42 ರೂಪಾಯಿ. ಮಳೆಯಾಶ್ರಿತ ಕುಸುಬೆ ಬೆಳೆಗೆ ಕೊನೆಯ ದಿನ ನೋಂದಣಿ ಮಾಡಿಸುವುದಕ್ಕೆ December 1, ರೈತರ ವಂತಿಕೆ 188.19 ರೂಪಾಯಿ. ನೀರಾವರಿ ಆಶಯದೊಳಗೆ ಬೆಳೆದಿರುವಂತಹ ಭತ್ತಕ್ಕೆ ನೋಂದಣಿ ಮಾಡಿಸುವುದಕ್ಕೆ ಕೊನೆಯ ದಿನ 27 ಫೆಬ್ರವರಿ 2026, ರೈತರ ವಂತಿಕೆ 566.07 ರೂಪಾಯಿ. ನೀರಾವರಿ ಆಶಯದೊಳಗೆ ಬೆಳೆದಂತಹ ಶೇಂಗಾ ಬೆಳೆಗೆ ಕೊನೆಯ ದಿನ ಇದು ಕೂಡ February 2, 2026, ರೈತರ ವಂತಿಕೆ 399.21 ರೂಪಾಯಿ. ಆತ್ಮೀಯ ರೈತ ಬಾಂಧವರೇ, ತಾವು ಈ ಬೆಳೆ ವಿಮೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡು ನೈಸರ್ಗಿಕ ವಿಪತ್ತುಗಳಿಗೆ ಸುರಕ್ಷೆಯನ್ನು ಸಾಧಿಸಬೇಕು ಅಂತೇಳಿ ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರು ಮನವಿ ಮಾಡ್ತಾ ಇದ್ದಾರೆ. ಮಿನಿ ಮಾಹಿತಿ ಕೇಳಿದಿರಿ. ಈಗ ನಾಗಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ ಘಂಟಾ ತರಂಗವಾದನ ಕೇಳೋಣಂತ. Thank you. ಹ್ಮ್.